ಮಾರಿಗುಂಟ ರಂಗ ಕಟ್ಟಿ ಪೂಜೆ ಪಡೆಯುತ್ತಾಳೆ. ಹೊತ್ತು ಮುಳುಗುವ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ದಾರಿಗುಂಟ ರಂಗ ಕಟ್ಟಿ ಪೂಜೆಯ ಪಡೆಯುತ್ತಾಳೆ. ಹೊತ್ತು ಮುಳುಗುವ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ. ತಮಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ. ಕಾವೇರಿ ಹೊಳಗಿಳಿದು ಕುಳಿಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ.